ಇನ್ನು ನಾ ಇಟ್ಟೆಲ್ಲ ಮಾಡಿದ್ ನಂದು ಎಲ್ಲಿ ತನ ನನ್ನ ಜೊತೆ ಇದ್ದವ್ರೆಲ್ಲರೂ ಹೇಳ್ಬೋದು, ಮುಂದೆ ಶಾಶ್ವಿ ತುಳಿಬೇಕಲ್ಲ. ಹೌದು, ಅದಕ್ಕೆ ಏನ್ ಮಾಡಿದ್ರಿ? ಅದಕ್ಕೆ ನಾನೇನ್ ಮಾಡೀನಿ ಸರ್, ಈಗಾಗಲೇ ನನ್ನ ಸ್ವಂತ ಗಂಡ ಹೆಂಡತಿ ದುಡಿದು ಒಂದು 5.5 ಲಕ್ಷಕ್ಕೆ ಒಂದು ಜಮೀನು ಖರೀದಿ ಮಾಡಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಸರ್ ನಾನು ತಾಯಿ ತಂದೆ ಸತ್ತು ಮಕ್ಕಳನ್ನ ಅನಾಥಾಶ್ರಮದೊಂದು ಗುರಿ ಇದೆ ಸರ್, ಅನಾಥಾಶ್ರಮ ವೃದ್ಧಾಶ್ರಮ ಇದು ಮಾಡಬೇಕು. ಇದು ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಹೊರಗಿಂದ ಎಲ್ಲಿ ಬಿಡೋದಿಲ್ಲ ಸರ್, ಇದಕ್ಕೊಂದು ಕೃಷಿ ಜೊತೆಗೆ ಕೋಳಿ ಕುರಿ ಸಾಕಾಣಿಕೆ ಮಾಡಿ ಸರ್. ಈಗ ಕೋಳಿ ಸಾಕಾಣಿಕೆ ಈಗ ಮಾಡಿ, ಈಗನೂ ಅದ ಸರ್ ಕೋಳಿ. ಎಷ್ಟು ಇದೆ ಕೋಳಿಗಳು? ಈಗ ಒಂದು 20 ಕೋಳಿ ಇದಾವ್ ಸರ್. 20 ಕೋಳಿ ಇವೆ? 20 ಕೋಳಿ ಇವೆ ಸರ್. ನೀವು ತತ್ತಿ 10 ರೂಪಾಯಿಗೆ ಒಂದು? ನಾವು ತತ್ತಿ 10 ರೂಪಾಯಿ ಮಾಡ್ತೇವೆ ಸರ್. ಆಮೇಲೆ ನಮಗೆ ಏನ್ರ 500 ರೂಪಾಯಿ ಬೇಕಂದ್ರೆ ಯಾರಿಗರೆ ಫೋನ್ ಮಾಡ್ತೇವೆ ಸರ್, ಹೊಲಕ್ಕೆ ಬಂದೆ 500 ರೂಪಾಯಿ ಕೊಟ್ಟು ಒಂದು ಕೋಳಿ ಹೋಗ್ತಾರೆ ಸರ್. ಹೋಯ್ತಾರೆ? ಹೋಯ್ತಾರೆ ಸರ್. ನಾ ಮಾರ್ಕೆಟ್ ಹೋಗೋದು. ಕೋಳಿ ಸಾಕಾಣಿಕೆ ಹೇಗೆ ಮಾಡ್ತೀರಿ? ಅದಕ್ಕೆಲ್ಲ ಈಗಿನ ಕೋಳಿಗಳನ್ನು ಸಾಕೋದು ಒಂದು ಹೊಸ ವಿಧಾನಗಳೆಲ್ಲ ಇರ್ತಾವ ಸರ್? ಹೊಸ ವಿಧಾನಗಳಿಗೆ ನಾವು ನಂಬಲ್ ಸರ್, ಅದು ಹೈಬ್ರಿಡ್ ಇದಾರೆ ಸರ್. ದೇಶಿ ಕೋಳಿನೇ ತೆಗಿಬೇಕು. ದೇಶಿ ಕೋಳಿ, ದೇಶಿ ಕೋಳಿ ನಮ್ ಹಿಂದ್ ಪಿತ್ರಾಜಿ ಹಿತ್ತಲ್ದಾಗ ಏನ್ ಹಿತ್ತಲ್ದ ಮದ್ದು ಅಂತಿರಲ್ರಿ, ಹಂಗ ಹಿತ್ತಲ್ದಾಗೆ ನಮ್ ದನಗಳ ಬಲ್ಲೇ ಬದುಕ್ತಾವ, ನಮ್ ದನಗಳದ್ ಹೆಂಡಿ ತಿತ್ತಾವ, ನಮ್ ಹೊಲ್ದಾಗಿದ್ದ ಕಸ ತಿತ್ತಾವ. ಒಂದು ದೇಶಿ ಕೋಳಿ ವರ್ಷಕ್ಕೆ 50 ಕೋಳಿ ತಯಾರತ್ತ ಸರ್. ಒಂದು ಕೋಳಿಯಿಂದ 50 ಕೋಳಿ ತಯಾರತ್ತ. ಎಲ್ಲಕ್ಕಿಂತ ಲಾಭ ಹೆಚ್ಚಿದ್ರಾಗದ ಸರ್. ಮುಂದಿನ ದಿನಗಳಲ್ಲಿ ಇದನ್ನೇ ಹೆಚ್ಚು ಮಾಡ್ಬೇಕಂತ ಇದ್ದೀರಿ? ಇದನ್ನೇ ಹೆಚ್ಚು ಮಾಡ ಸರ್. ಯಾಕಂದ್ರೆ ವೃದ್ಧಾಶ್ರಮ ಮಕ್ಕಳ ಅನಾಥಾಶ್ರಮ ಎಲ್ಲ ಮಾಡಿ ಎಲ್ಲ ಇದೆಯ ಸರ್. ಕೋಳಿ ಕುರಿ ದನಗಳ ಮೇಲೆ ನಾನು ವೃದ್ಧಾಶ್ರಮ ಎಲ್ಲ ನಡಿಬೇಕು. ಯಾರಿಗೂ ದುಡ್ಡು ಕೇಳೋದಿಲ್ಲ. ಮತ್ತೆ ತರಕಾರಿ ಅದು ಇದು ತರಕಾರಿ ಹಾಲು ನಮ್ಗ ಹಾಲು ಸಿಗ್ತದೆ ಸಾಕ, ನಮ್ ಕೋಳಿ ಮೋಸ ಸಿಗ್ತದೆ, ದನಗಳದೆಲ್ಲ ಸಿಗ್ತದೆ, ನಮ್ಗೆ ಯಾವುದು ಕೊರತೆ ಇಲ್ಲ ಸರ್. ಇನ್ನೇನ್ರಿ ನಾವು ಮುಂದಿನ ದಿನಗಳಲ್ಲಿ ನಾವು ಏನ್ರಿ ಮತ್ತೆ ನೀರಾವರಿದಾಗ ಕಾಯಿಪಲ್ಯ ಕೊತ್ತೇವೆ ಸರ್, 1 ಎಕರೆ ನಮ್ಮ ವೃದ್ಧಾಶ್ರಮದ ಕಾಯಿಪಲ್ಯ ಬೇಕು. ಈ ತರ ನಡೆಸಿಕೊಂಡು ಜೊತೆಗೆ ಕೃಷಿನ ಅಲ್ಲಿ ಮಾಡಬಹುದು, ಅಲ್ಲೇ ಮಾಡಬಹುದು ಸರ್. ಈ ನಿಮ್ಮ ಹೊಲದ ಪಕ್ಕ ಇಲ್ಲ? ನಮ್ಮ ಹೊಲದ ಪಕ್ಕ ಇಲ್ಲ ಸರ್, ನಮ್ಮ ಹೊಲಕ್ಕೆ ಅದಕ್ಕೆ ಒಂದು 4 ಕಿಲೋಮೀಟರ್ ದೂರ. ಆದ್ರೆ ಅಲ್ಲಿ ಮಾಡ್ತಾ ಇದ್ದೀವಿ, ಅಲ್ಲಿ ಮಾತ್ರ ಅಲ್ಲಿ ಏನದ ಫಾರೆಸ್ಟ್ ಜಮೀನ ಸರ್, 1.5 ಎಕರೆ ಜಮೀನು. ಅಲ್ಲಿ ಕುರಿ ದನ ಕೋಳಿ ಸಾಕಕ್ ನಮ್ಗೆ ಯಾವ್ದು ಅಭ್ಯಂತರ ಇಲ್ಲ, ತಾನೇ ಮೈದು ಬರ್ತದೆ, ತಾನೇ ಇದು ಇರ್ತದೆ. ನಮ್ಮ ವೃದ್ಧಾಶ್ರಮ ನಡೆಸ್ಕೋತ ಮಕ್ಕಳ ಜೊತೆ ಜೀವನ ಕಳೆದ ಕೊನೆಗೆ ಸರ್. ಸಹಜವಾಗಿ ಒಂದು ಕೃಷಿ ಮಾಡ್ಕೊಂತ ಜೀವನ ಮಾಡಬೇಕು ಅಂತ ಅಲ್ವಾ? ಸರ್, ತುಂಬಾ ಒಳ್ಳೇದು ಗುಂಡೇರ ದುಳಗೊಂಡವರೇ. ಬಹಳ ಮುಖ್ಯವಾಗಿ ನಿಮ್ಮ ಮಾತಿನಲ್ಲಿ ಪ್ರೇರಣೆ ಏನು ಅಂತ ಹೇಳಿದ್ರೆ, ದುಡಿದು ತಿನ್ನಬೇಕು, ವ್ಯರ್ಥ ಕಾಲಹರಣ ಮಾಡಬಾರ್ದು. ಈ ರೀತಿಯ ಒಂದು ಪ್ರಗತಿಪರ ರೈತನಾಗಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಇದು ಕಲ್ತದಲ್ಲ, ಪಾಠ ಓದಿ ಹೇಳುವುದಲ್ಲ, ಸ್ವತಃ ದುಡಿಮೆಯ ಮೂಲಕ ಗಳಿಸಿಕೊಂಡ ಅನುಭವ. ಇದು ನಮ್ಮದು ಪಿತ್ರಾಜಿತ್ರ ನಮ್ಮ ತಾಯಿ ತಂದೆ ಕಲಿಸಿದ್ದೆ ಸರ್. ನಂತರ ಎಲ್ಲ ಮೀಡಿಯಾದವರು ಎಲ್ಲ ಕೃಷಿ ಇಲಾಖೆ ಆಗ್ಲಿ ಗುಂಡೇರಾಯ್ರೆ, ನೀವು ಪ್ರಗತಿಪರ ರೈತರಾಗಿ ಮಿಶ್ರ ಬೆಳೆಯ ಮೂಲಕ ಸಮಗ್ರ ಬೆಳೆಯನ್ನ ಮಾಡುವುದರ ಮೂಲಕ ಹೇಗೆ ಒಂದು ಬೆಳೆಯನ್ನು ಮಾಡಿ ಹಣ ಗಳಿಕೆಯನ್ನ ಮಾಡಬಹುದು, ಒಂದು ಇನ್ನೊಂದಕ್ಕೆ ಹೇಗೆ ಪೂರಕವಾಗಿ ಇರಬಹುದು ಅನ್ನೋದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ಒಂದು ಪಟ್ಟಣದಂತ ಗ್ರಾಮದಿಂದ ಈ ರೀತಿಯಾಗಿ ಕೃಷಿಯನ್ನ ಮಾಡಿ ಇವತ್ತು ನಾಡಿನ ಉದ್ದಗಲಕ್ಕೂ ತಾವು ಪರಿಚಿತರಾಗಿದ್ದೀರಿ, ಜೊತೆಗೆ ಇಡೀ ದೇಶದ ಕೃಷಿಯ ಅನುಭವವನ್ನು ಗಳಿಸಿಕೊಂಡಂತ ಒಬ್ಬ ರೈತ ಕೂಡ ಆಗಿದ್ದೀರಿ. ನಮ್ಮೆಲ್ಲ ರೈತರು ಕೂಡ ನಿಮ್ಮ ಹಾಗೆ ಅನುಕರಣೆ ಮಾಡಿ ನಿಮ್ಮ ಹೊಲಕ್ಕೆ ಬೆಳೆ ನೀವು ಹೇಗೆ ಮಾಡ್ತಾ ಇದ್ದೀರಿ ಅಂತ ಅನುಭವವನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಹೊಲಗಳಲ್ಲಿ ದುಡಿಮೆಯೊಂದಿಗೆ ಗಳಿಕೆಯ ಹೆಜ್ಜೆಯನ್ನು ಹಾಕ್ಲಿಕ್ಕೆ ಒಳ್ಳೆ ಮಾತನ್ನು ಹಂಚಿಕೊಂಡಿದ್ದೀರಿ ಗುಂಡೇರಾಯ ದುಳ್ಗೊಂಡವರೇ. ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಪಟ್ಟಣದ ಪ್ರಗತಿಪರ ರೈತರಾದ ಗುಂಡೇರಾಯ ಧೂಳುಗುಂಡ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲಾ. ಈಗ ಮನೋಹರ್ ವಿಶ್ವಕರ್ಮ ಮತ್ತು ಸಂಗಡಿಗರಿಂದ ತತ್ವಪದ. ಚಿಂತಿ ಬಡಕೊಂಡದ ಮಾಯದ ಭ್ರಾಂತಿ ಯಾಕ ಮಾಡತಿದಿ ವನ ಚಿಂತಿ ಯಾಕ ಮಾಡತಿದಿ ವನ ಚಿಂತಿ ನಿನಗ ಬಡಕೊಂಡದ ಮಾಯದ ಭ್ರಾಂತಿ ಬಡಕೊಂಡದ ಮಾಯದ ಭ್ರಾಂತಿ ಅದಕ್ಕ ಜೋತುಕೊಂಡು ನೀ ಕುಂತೀ ಅದಕ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದಾರೇನಂತಿ ನಾಳೆ ಯಮ ಕೇಳಿದಾರ ಏನಂತಿ ಯಾಕ ಮಾಡತಿದಿ ಬಣ ಚಿಂತಿ ಬಡಕೊಂಡದ ಮಾಯದ ಭ್ರಾಂತಿ ಕಟ್ಟಿಸಿದಿ ಮಾಳಿಗೆ ಮನೆಯ ಕಟ್ಟಿಸಿದಿ ಮಾಳಿಗೆ ನಿನಗ ಹೋಗೋದು ಬಂತಲ್ಲೋ ನಾಳೆಗೆ ಹೋಗೋದು ಬಂತಲ್ಲೋ ನಾಳೆಗೆ ಕೊಂಗಡಿದು ಮಾಡಾರ ಜೋಳಿಗೆ ಕೊಂಗಡಿದು ಮಾಡಾರ ಜೋಳಿಗೆ ನಿನಗ ಇಟ್ಟು ಬಂದು ಉಣುತಾರಲ್ಲೋ ಹೋಳಿಗೆ ನಿನಗ ಇಟ್ಟು ಬಂದು ಉಣುತಾರಲ್ಲೋ ಹೋಳಿಗೆ ಯಾಕ ಮಾಡತಿದಿ ಒಣ ಚಿಂತಿ ಬಡಕೊಂಡದ ಮಾಯದ ಭ್ರಾಂತಿ ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗಾದು ಎಲ್ಲಿತ್ತು ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗಾದು ಎಲ್ಲಿತ್ತು ನಟ್ಟ ನಡುವೆ ಗಂಟ ಬಿದ್ದಿತ್ತು ನಟ್ಟ ನಡುವೆ ಗಂಟ ಬಿದ್ದಿತ್ತು ನೀ ತಿಳಿದು ನೋಡು ಅದರೊಳು ಕುಂತು ನೀ ತಿಳಿದು ನೋಡು ಅದರೊಳು ಕುಂತು ಯಾಕ ಮಾಡತಿದಿ ಒಣ ಚಿಂತಿ ನಿನಗ ಬಡಕೊಂಡದ ಮಾಯದ ಭ್ರಾಂತಿ ನಿನಗ ಬಡಕೊಂಡದ ಮಾಯದ ಭ್ರಾಂತಿ ಕಷ್ಟಪಡುತ್ತಿದಿ ಸಾವುದಕಾದು ಸಟಪಟ ಉಣ್ಣಲ್ಲೋ ಮಾಯದ ಕಷ್ಟ ಪಡುತ್ತಿದಿ ಸಾವುದಕಾದು ಸಟಪಟ ಉಣ್ಣಲ್ಲೋ ಮಾಯದ ಕರ್ತ ಗುರು ಮಾಂತನೆ ಬಲ್ಲ ಆ ಕರ್ತ ಗುರು ಮಾಂತನೆ ಬಲ್ಲ ಅವನ ಹೊರತು ಮತ್ಯಾರಿಲ್ಲ ಅವನ ಹೊರತು ಮತ್ಯಾರಿಲ್ಲ ಯಾಕ ಮಾಡತಿದಿ ಒಣ ಚಿಂತಿ ಬಡಕೊಂಡದ ಮಾಯದ ಭ್ರಾಂತಿ ಅದಕ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದಾರ ಏನಂತಿ ಯಾಕ ಮಾಡತಿದಿ ಒಣ ಚಿಂತಿ ಯಾಕ ಮಾಡತಿದಿ ಒಣ ಚಿಂತಿ ನಿನಗ ಬಡಕೊಂಡದ ಮಾಯದ ಭ್ರಾಂತಿ ನಿನಗ ಬಡಕೊಂಡದ ಮಾಯದ ಭ್ರಾಂತಿ ಬಡಕೊಂಡದ ಮಾಯದ ಭ್ರಾಂತಿ ಮನೋಹರ ವಿಶ್ವಕರ್ಮ ಮತ್ತು ಸಂಗಡಿಗರಿಂದ ತತ್ವ ಪದ ಕೇಳ್ತಾ ಇದ್ರಿ. ಕೇಳ್ರಿ ಇನ್ನೊಂದು ಪದ. ಆ ಆ ಸಲ್ಲಿಸಬೇಕಿಂತಾದು ಈ ಜನರಿಗೆ ತಿಳಿಯದಂತಾದು ಧನವ ಗಳಿಸಬೇಕಿಂತಾದು ಈ ಜನರಿಗೆ ತಿಳಿಯದಂತಾದು ಧನವ ಗಳಿಸಬೇಕಿಂತಾದು ಈ ಜನರಿಗೆ ತಿಳಿಯದಂತಾದು ಈ ಜನರಿಗೆ ತಿಳಿಯದಂತಾದು ಈ ಜನರಿಗೆ ತಿಳಿಯದಂತಾದು ಅನುದಿನ ಜಾರಿ ಮನು ಮುನಿಗಳೆಲ್ಲ ಹೌದು ಹೌದು ಹೌದೆಂಬಂತಾದು ಅನುದಿನ ಜಾರಿ ಮನು ಮುನಿಗಳೆಲ್ಲ ಹೌದು ಹೌದು ಹೌದೆಂಬಂತಾದು ಧನವ ಗಳಿಸಬೇಕು